ಹೆಸರಿಸಿದ ದಂಪತಿಗಳಿಗೆ ಆಸರೆ. ಸಂತಸ ಐವಿಎಫ್ ಮತ್ತು ಎಂಡೋ ಸರ್ಜರಿ ಸಂಸ್ಥೆ ಹಾಸನ ಮತ್ತು ಮೈಸೂರು. ಇದುವರೆಗೆ ಪಿಸಿಓಡಿ ಮತ್ತು ಫೈಬ್ರಾಯ್ಡ್ ಕುರಿತು ಪರಿಹಾರ. ಈ ಬಗ್ಗೆ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು ಮತ್ತು ಸಂತಾನ ಚಿಕಿತ್ಸಕರು ಆದ ಡಾಕ್ಟರ್ ಶ್ರೀವಿದ್ಯಾ ಎನ್ಬಿ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತಸ ಪ್ರಣಾಳ ಶಿಶು ಮತ್ತು ಅಂತರದರ್ಶಕ ಶಸ್ತ್ರಚಿಕಿತ್ಸಾ ಕೇಂದ್ರ ಕೆಆರ್ಪುರಂ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್ನಲ್ಲಿ. ಈಗ ಸಮಯ 5:30:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಹಾಗೂ ಕೋಸಿನ ಜಾತಿಯ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳ ಸಮಗ್ರ ನಿರ್ವಹಣೆ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೇ ಸುರಕ್ಷಿತ ಹೋ ಜಾಯೇ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೇ ಕೋಯಿ ಡರ್ ನಹೀ. ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯ ರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯ ರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯ ರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯ ರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈ ಹುಷಾರಾಗ್ತಾ ಇದಾರೆ ಕಣೆ, ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮತ್ತೆನ ಚೆಕಪ್ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ಯಾವ್ದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? BP, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್, ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನು ಕೊಡಿಸ್ತಾರೆ. 6 ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆ ನಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ABARK ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲೂ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. मिनिस्ट्री ऑफ कल्चर 3 देशव्यापी प्रतियोगिताओं का आयोजन यूनिटी इन क्रिएटिविटी के जरिए कर रहा है. ये 3 प्रतियोगिताएं हैं देशभक्ति गीत लेखन, लोरी लेखन और रंगोली बनाना. इन प्रतियोगिताओं के माध्यम से जीत सकते हैं ढेरों इनाम. तो amritmahotsav.nic.in लॉगिन करके अपनी एंट्रीज अपलोड करें. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. Oh, oh, oh. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಮತ್ತು ಕೋಸಿನ ಜಾತಿಯ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳ ಸಮಗ್ರ ನಿರ್ವಹಣೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಹಾಗೂ ಕೋಸಿನ ಜಾತಿಯ ತರಕಾರಿ ಬೆಳೆಗಳಲ್ಲಿ ಕಂಡುಬರತಕ್ಕಂತಹ ಕೀಟಗಳ ಸಮಗ್ರ ನಿರ್ವಹಣೆಯನ್ನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆ ತರಕಾರಿಗೆ ಒಂದಷ್ಟು ಜನಪ್ರಿಯವಾಗಿರತಕ್ಕಂತಹ ಜಿಲ್ಲೆ, ಹೆಚ್ಚು ಪ್ರಮಾಣದಲ್ಲಿ ಅದರಲ್ಲಿಯೂ ಕೂಡ ಈ ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ವಿವಿಧ ತರಕಾರಿಗಳನ್ನು ಬೆಳೆಯಲಾಗುತ್ತೆ. ಬಹಳ ಮುಖ್ಯವಾಗಿ ಮೆಣಸಿನಕಾಯಿ ಮತ್ತೆ ಕೋಸಿನ ಜಾತಿಯ ತರಕಾರಿಗಳನ್ನು ಕೂಡ ಇಲ್ಲಿ ಬೆಳೆಯಲಾಗುತ್ತೆ. ಮೆಣಸಿನಕಾಯಿಗಂತೂ ಇದೊಂದು ರೀತಿ ತುಂಬಾ ಹೆಚ್ಚು ಹೆಸರನ್ನ ಮಾಡಿರತಕ್ಕಂತಹ ಒಂದು ಜಿಲ್ಲೆ. ನೆರೆಹೊರೆಯ ಜಿಲ್ಲೆಗಳು ಅಲ್ಲದೆ ಮದ್ರಾಸು ಮತ್ತೆ ಬೆಂಗಳೂರು, ಹೀಗೆ ಮಹಾ ನಗರಗಳು ಅಂತ ಹೇಳಿ ಏನಿದ್ದಾವೋ ಇಲ್ಲಿಗೆಲ್ಲವೂ ಕೂಡ ನಮ್ಮ ಹಾಸನ ಜಿಲ್ಲೆಯ ಮೆಣಸಿನಕಾಯಿಯನ್ನ ನಾವು ರಫ್ತು ಮಾಡ್ತೇವೆ. ಹಾಗೇನೆ ಕೋಸು ಕೂಡ ಹಾಗೇನೆ, ನೆರೆಹೊರೆಯ ಜಿಲ್ಲೆಗಳಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ನಗರಗಳಿಗೆ ಇಲ್ಲಿಂದ ಕೋಸನ್ನ ನಾವು ಕಳುಹಿಸಿಕೊಡ್ತೇವೆ. ಈ ನಿಟ್ಟಿನಲ್ಲಿ ಈ ಚಳಿಗಾಲದಲ್ಲಿ ಮತ್ತೆ ಬೇಸಿಗೆಯಲ್ಲಿ ಬೆಳೀತಕ್ಕಂತಹ ಮೆಣಸಿನಕಾಯಿ ಹಾಗೂ ಕೋಸಿನ ಜಾತಿಯ ತರಕಾರಿಗಳನ್ನ ಯಾವೆಲ್ಲ ಕೀಟಗಳು ಬಾಧಿಸುತ್ತೆ, ಅವುಗಳನ್ನ ಹೇಗೆ ಸಮಗ್ರವಾಗಿ ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರು ನಮ್ಮೊಂದಿಗೆ ಇದ್ದಾರೆ. ಬಸವರಾಜು ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಹಾಗೂ ಎಲ್ಲ ರೈತ ಬಾಂಧವರಿಗೆ ನಮ್ಮ ಕೃಷಿ ಮಹಾವಿದ್ಯಾಲಯ ಪರವಾಗಿ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ಇವತ್ತು ಮೆಣಸಿನಕಾಯಿ ಹಾಗೂ ಕೋಸನ್ನ ಬಾಧಿಸತಕ್ಕಂತಹ ವಿವಿಧ ಕೀಟಗಳ ಬಗ್ಗೆ ತಾವು ತಿಳಿಸಿಕೊಡಬೇಕು. ಈ ಮೆಣಸಿನಕಾಯಿ ಮತ್ತೆ ಕೋಸು ಈ ಎರಡು ತರಕಾರಿಗೆ ಸಂಬಂಧಪಟ್ಟ ಹಾಗೆ ಮೊದಲು ಮೆಣಸಿನಕಾಯಿ ಬೆಳೆಯ ಒಂದಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಮೆಣಸಿನಕಾಯಿ ಆರಂಭದಿಂದಲೂ ಕೂಡ ಅದಕ್ಕೆ ಕೀಟಗಳ ಹಾವಳಿ ಇರುತ್ತಾ ಹೇಗೆ? ಈಗ ಮೊದಲನೇದಾಗಿ ಯಾವಾಗ ಒಂದು ಗಿಡವನ್ನ ನಾಟಿ ಮಾಡಿರ್ತಾರೆ, ಆ ಗಿಡದ ಬೆಳವಣಿಗೆ 10-15 ದಿನ ಆಗಿರ್ತದೆ ನಾಟಿ ಮಾಡಿ, ಅವಾಗ ಒಂದು ಕತ್ರಿ ಹುಳು ಅಂತ ಬರ್ತದೆ. ಈ ಕತ್ರಿ ಹುಳು ಬಂತು ಅಂತಂದ್ರೆ ಹಗಲೊತ್ತಿನಲ್ಲಿ ಹೋಗಿ ನೋಡಿದ್ರೆ ಗೊತ್ತೇ ಆಗಿದೆ ರೈತ ಬಾಂಧವರಿಗೆ ಏನ್ ಮಾಡ್ತದೆ, ಗಿಡದ ಒಂದು ಬುಡದಲ್ಲಿ ಕತ್ತರಿಸಿರ್ತದೆ, ಗಿಡ ಬಿದ್ದೋಗಿರ್ತದೆ, ಅಲ್ಲಲ್ಲಿ ಹಿಕ್ಕೆ ಬಿದ್ದಿರ್ತದೆ. ಇದನ್ನ ನೋಡ್ಕೊಂಡು ರೈತ ಬಾಂಧವರು ಏನೋ ಎಲ್ಲೋ ಹುಳ ಇದೆ ಅಂತ ಸ್ವಲ್ಪ ಅಲ್ಲಿ ಹೆಂಟೆ ಸಂದಿ ಅಥವಾ ಎಲ್ಲೋ ಒಂದ್ ಕಡೆ ಸ್ವಲ್ಪ ತೆಗೆದು ನೋಡಿದ್ರೆ ಆ ಒಂದು ಹುಳ ಸುತ್ತಕೊಂಡಿರ್ತದೆ, ಅದೇ ಕತ್ರಿ ಹುಳು ಅಂತ. ಇದು ಸಾಮಾನ್ಯವಾಗಿ ಸಂಜೆ ಆದ ತಕ್ಷಣ ಎಲ್ಲೆಲ್ಲ ಓದ್ಕೊಂಡು ಅಲ್ಲಿ ಹೊರಗೆ ಬಂದು ಗಿಡಗಳನ್ನೆಲ್ಲ ಕತ್ತರಿಸಿ ತಿಂದು ಹಾನಿ ಮಾಡ್ತದೆ. ಬೆಳಿಗ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲ ಹೋಗಿ ಅದು ಔತ್ಕೊಂಡಿರ್ತದೆ, ಕಾಣೋದಿಲ್ಲ. ಅವಾಗ ರೈತರು ಹುಡುಕಾಡ್ತಾರೆ, ಗೊತ್ತಾಗೋದಿಲ್ಲ. ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಕೀಟನಾಶಕ ತಗೊಂಡು, ಉದಾಹರಣೆಗೆ ಒಂದು 2 ಕೆಜಿಯಷ್ಟು ಪಾಲಿಶ್ ತೋಡು ಅಥವಾ ಭೂಸ ಅಥವಾ ಅಕ್ಕಿ ತೋಡು ಏನ್ ಬರ್ತದಲ್ಲ ಅದನ್ನ ಏನ್ ಮಾಡ್ಬೇಕು, ಬೆಲ್ಲನ ಪಾಕ ಮಾಡಿ ಮಿಶ್ರ ಮಾಡಿ ಇಟ್ಬಿಡ್ಬೇಕು ಒಂದಿನ. ಆಮೇಲೆ ಮರುದಿನ ಸಂಜೆ ಸಾಯಂಕಾಲ ಏನ್ ಮಾಡ್ಬೇಕು ಅಂತಂದ್ರೆ ಇಡೀ ರಾತ್ರಿ ನೆನೆಸಿಟ್ಟಿರ್ತಿರಲ್ಲ ಅದನ್ನ ತಗೊಂಡು ಸಂಜೆ ಅದಕ್ಕೆ ಸ್ವಲ್ಪ ಕೀಟನಾಶಕ, ಉದಾಹರಣೆಗೆ ಟಯರ್ಡಿ ಕಾರ್ಬ್ ಅಂತ ಬರ್ತದೆ. ಈಗ 1 ಕೆಜಿ ನೀವು ತೌಡು ಪಾಲಿಶ್ ತೌಡ್ ತಗೊಂಡ್ರೆ 10 ಗ್ರಾಮ್ನಷ್ಟು ಸಾಕು. ಹಾಕ್ಬಿಟ್ಟು ಯಾವಾಗ ನೀವು ಹಾಕ್ತಿರಿ ಅಂದ್ರೆ ಸಂಜೆ 5-5:30 ಸಮಯದಲ್ಲಿ ಕೈಗೆ ಹ್ಯಾಂಡ್ ಗ್ಲೋವ್ಸ್ ಹಾಕೊಂಡು ಕೈ ಚೀಲವನ್ನು ಹಾಕೊಂಡು ಮಿಶ್ರ ಮಾಡಿ ಎಲ್ಲೆಲ್ಲಿ ಹುಳ ತಿಂದಿದೆ, ಕತ್ತರಿಸಿದೆ, ಹಿಕ್ಕೆ ಬಿದ್ದಿದೆ ಆ ಭಾಗದಲ್ಲಿ ಉದುರಿಸೋದು, ಮತ್ತೆ ಅಕ್ಕಪಕ್ಕ ಒಂದು 5-6 ಗಿಡಗಳು ಚೆನ್ನಾಗಿರೋಕೆ ಉದುರಿಸೋದು. ಅಂದ್ರೆ ಇದನ್ನ ಪ್ರತಿ ಗಿಡಕ್ಕೂ ಮಾಡಬಾರ್ದು, ಹುಳ ಏನಿದೆ ತಿನ್ಕೊಂಡು ಹರಿದಾಕೊಂಡು ಹೋಗ್ತಾ ಇರ್ತದೆ ಎಲ್ಲಿ ಹಾನಿ ಮಾಡಿರುತ್ತೋ ಅಲ್ಲಿ ಅಕ್ಕಪಕ್ಕ ಒಂದು 6 ಚೆನ್ನಾಗಿರೋ ಗಿಡಗಳಿಗೆ ಸೇರಿಸಿ ತೆಳ್ಳಗೆ ಉದುರಿಸ್ಬೇಕು. ಅಂದ್ರೆ ಕೀಟನಾಶಕವನ್ನ ನೀವು ಈ ಪಾಷಾಣ ಉದುರಿಸಿದೆ ಅನ್ನೋದು ನಿಮಗೆ ಅಷ್ಟೇ ಗೊತ್ತಾಗಬೇಕು. ತೆಳ್ಳಗೆ ಉದುರಿಸಿದ್ರೆ ಯಾಕೆಂತಂದ್ರೆ ಈಗ ಪಕ್ಕದಲ್ಲಿ ಕೆಲವು ಪಕ್ಷಿಗಳು ಓಡಾಡ್ತಿರ್ತವೆ, ದನಕರುಗಳು ಓಡಾಡ್ತಿರ್ತವೆ, ಅವು ಗೊತ್ತಾಗಬಾರ್ದು. ತೆಳ್ಳಗೆ ಉದುರಿಸಿದ್ರೆ ಮರುದಿನ ನೀವು ಹೋಗಿ ನೋಡಿದ್ರೆ ಈ ಒಂದು ಹುಳುಗಳು ಹೊರಗೆ ಬಂದು ಆ ಒಂದು ಬೆಲ್ಲದ ಪಾಕದ ಒಂದು ಕಮಟ್ ವಾಸನೆ ಬರ್ತಾ ಇತ್ತು ನೋಡಿ, ಅದಕ್ಕೆ ಆಕರ್ಷಣೆಗೊಂಡು ಅದನ್ನ ತಿಂದು ಅಲ್ಲೇ ಸತ್ತಿರ್ತವೆ. ಅವಾಗ ನಾವೇನ್ ಮಾಡ್ಬೇಕು, ಎಲ್ಲಿ ಸತ್ತಿದೆ ಅಲ್ಲಿ ಹುಳುಗಸ್ತ ಸಮಸ್ಯೆ ಇಲ್ಲ, ಅದ್ರ ಮೇಲೆ ಬೇರೆ ಪ್ರಾಣಿಗಳು ಅದು ಬಂದು ನೋಡಬಾರ್ದು ತಿನ್ಬಾರ್ದು ಅಂತಂದ್ರೆ ಅದ್ರ ಮೇಲೆ ಮಣ್ಣು ಅಥವಾ ಒಂದು ಸಗಣಿ ರಾಡಿನೋ ಅಥವಾ ನೀರು ನೆರೆಚಿಬಿಟ್ರೆ ಆ ಒಂದು ವಿಷ ಪಾಷಾಣ ನಿಷ್ಕ್ರಿಯ ಆಗ್ತದೆ. ಈ ತರ ಮಾಡಿದ್ರೆ ನೀವು ಗಿಡಗಳನ್ನ ನಾವು ಉಳಿಸ್ಕೋಬಹುದು, ಇಲ್ಲ ಅಂದ್ರೆ ಕತ್ತರಿಸ್ಬಿಡ್ತದೆ. ಈ ತರ ಎರಡನೇದಾಗಿ ಈಗ ಹೇನ್ಕರೆ ಇದೆ. ಹೇನ್ಕರೆ ಅಂತಂದ್ರೆ ರಸ ಇರುವಂತ ಕೀಟ, ರೈತರಿಗೆ ಸಾಕಷ್ಟು ಗೊತ್ತಿದೆ. ಇದು ಕೂಡ ಗಿಡ ಯಾವಾಗ ಚಿಕ್ಕದಾಗಿರ್ತದೆ ಅವಾಗ ಬಂದು ರಸ ಹೀರ್ತದೆ. ರಸ ಹೀರೋದ್ ಜೊತೆಗೆ ಏನ್ ಮಾಡ್ತದೆ ಅಂತಂದ್ರೆ ಒಂದು ನಂಜು ರೋಗವನ್ನ ಅವನ ಗಿಡಕ್ಕೆ ಬಿಟ್ಬಿಡ್ತದೆ. ಮೊಸಾಯಿಕ್ ಅಂತ ಕರಿತೀವಿ, ಅಥವಾ ನಂಜು ರೋಗ. ನಂಜು ರೋಗ ಹೆಂಗ್ ಕಂಡು ಹಿಡಿದು, ಎಲೆಗಳೆಲ್ಲ ಹಳದಿ ಆಗ್ತಿರ್ತವೆ, ಅಲ್ಲಿ ಒಂದ್ ಕಡೆ ಹಸಿರು ಭಾಗ, ಒಂದ್ ಕಡೆ ಹಳದಿ ಭಾಗ, ಹಸಿರು ಭಾಗ ಇರ್ತದೆ. ಎಲೆ ಕ್ರಮೇಣವಾಗಿ ಸ್ವಲ್ಪ ಚಿಕ್ತಾ ಇರ್ತಿರ್ತದೆ. ಇದು ನಂಜು ರೋಗ. ಇದನ್ನ ನಾವು ಒಂದ್ಸರಿ ಹೇನ್ಕರೆ ಅದು ಹಾನಿ ಮಾಡ್ತು ಅಂತಂದ್ರೆ ಇವೆಲ್ಲ ರೋಗ ವಾಹಕಗಳು, ಹೇನ್ಕರೆಗಳು, ಆ ರೋಗವನ್ನು ನಿಯಂತ್ರಣ ಮಾಡಕ್ ಆಗೋದಿಲ್ಲ. ಅದರಿಂದ ನರ್ಸರಿ ಏನ್ ಮಾಡ್ತೀರಿ, ಸಸಿಮಡಿ. ಸಸಿಮಡಿನಲ್ಲಿ ಒಂದು ನಾಟ್ ಬಿತ್ತನೆ ಆದ ಒಂದು 10-12 ದಿನದಲ್ಲಿ ಏನ್ ಗಿಡ ಬಂದಿರ್ತದೆ ನೋಡಿ, ಅದ್ರ ಮೇಲೆ ಒಂದು ಮುಂಜಾಗ್ರತೆಯಾಗಿ ನಾವು ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪಡಣೆ ಮಾಡ್ಕೋಬೇಕು. ಯಾಕೆಂದ್ರೆ ಎಲ್ಲಿ ರಸ ಇರ್ತಾ ಇದೆ ಏನೇ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಡೈಮೆಥೈಲೇಟ್ 1 ಲೀಟರ್ಗೆ 1.7 ಮಿಲಿ ಹಾಕಿ ಸಿಂಪಡಣೆ ಮಾಡ್ಕೊಂಡ್ರೆ ಈ ರಸ ಇರಿಗೆ ಕೀಟಗಳು ನಿಯಂತ್ರಣಕ್ಕೆ ಬರ್ತವೆ. ಆಮೇಲೆ ನೀವು ಯಾವಾಗ ನಾಟಿ ಮಾಡ್ತಿರಲ್ಲ, ನಾಟಿ ಮಾಡಿದ್ರು ಕೂಡ ಅಲ್ಲಲ್ಲಿ ಹೇನ್ಕರೆ ಬಾಧೆ ಶುರುವಾಗುತ್ತೆ. ನಾಟಿ ಮಾಡದ ದಿನ ಇವೇನ್ ಮಾಡ್ಬೇಕು ಅಂತಂದ್ರೆ ಬದುಗಳ ಮೇಲೆ ಒಂದು ಹಳದಿ ಅಂಟಿನ ಬಳೆಯನ್ನ ಮಾಡ್ಬೇಕಾಗ್ತದೆ. ಅದೇನ್ ದೊಡ್ಡ ಒಂದು ವಿದ್ಯೆ ಏನಲ್ಲ, ನಿಮ್ಮಲ್ಲಿ ಇರುವಂತ ಯಾವ್ದೋ ಒಂದು ಪ್ಲಾಸ್ಟಿಕ್ ಡಬ್ಬನೋ ಡ್ರಮ್ಗೋ ಅಥವಾ ಈಗೆಲ್ಲ ಮಿನರಲ್ ವಾಟರ್ ಬಾಟ್ಲೆಗಳು ಸಿಗ್ತವೆ, ಅದಕ್ಕೆ ಏನ್ ಮಾಡಿ ಹೊರಗಡೆ ಹಳದಿ ಬಣ್ಣವನ್ನ ಬಳದು ಬಿಡಿ, ಒಣಗುತ್ತೆ. ಒಣಗಾದ್ಮೇಲೆ ಏನ್ ಮಾಡಿ ಅದಕ್ಕೆ ಈ ಮನೆಯಲ್ಲಿರುವಂತಹ ಹರಳೆಣ್ಣೆನೋ ಅಥವಾ ಗ್ರೀಸ್ ಅನ್ನೋ ಬಳದು ಬಿಟ್ಟು ನಾಟಿ ಮಾಡಿದ ಮೊದಲನೇ ದಿನದಿಂದಲೂ ಬದುಗಳ ಮೇಲೆ ನೀವು ಇಡಬೇಕು. ಒಂದು ಗೂಟದಲ್ಲಿ ಉಲ್ಟ ಹಾಕ್ಬಿಟ್ಟು ಇಟ್ಬಿಟ್ರೆ ಸುತ್ತ ಹಳದಿ ಕಾಣ್ತಿರ್ತದೆ. ಎಷ್ಟೆಷ್ಟು ದೂರಕ್ಕೆ ಇಡಬೇಕು ಅದನ್ನ? ಈಗ ಒಂದು 10 ಅಡಿಗೆ ಒಂದೊಂದು ಇಡಿ, ತಪ್ಪೇನಿಲ್ಲ. ಹೆಚ್ಚಿಗೆ ಆದಷ್ಟು ಏನ್ ತಪ್ಪೇನಿಲ್ಲ. ಅದರಿಂದ ಏನು ಹಾನಿ, ಯಾವುದೇ ಹಾನಿ ಇಲ್ಲ. ಬದಲಿಗೆ ಎಲ್ಲೆಲ್ಲಿ ಈ ಒಂದು ಹೇನ್ಕರೆ ಒಂದು ಪ್ರೌಢ ಕೀಟ ರೆಕ್ಕೆ ಇರುವಂತಹ ಕೀಟ ಹಾರಿ ಬರ್ತದೆ, ಅದು ಹಳದಿ ಬಣ್ಣಕ್ಕೆ ಆಕರ್ಷಣೆಗೊಂಡು ಅದ್ರ ಮೇಲೆ ಹೋಗಿ ಕುಳಿತ್ಕೋತದೆ. ನೀವೆಲ್ಲ ಹರಳೆಣ್ಣೆ ಹಾಕಿಡಿ, ಎಣ್ಣೆ ಹಾಕೋದ್ರಿಂದ ಅದು ಏನಾಗುತ್ತದಲ್ಲ, ಅಂಟ್ಕೊಂಡ್ಬಿಡ್ತದೆ, ಅಂಟ್ಕೊಳ್ಳುತ್ತೆ. ಸೊ ಇದು ಬಹಳ ಉತ್ತಮವಾದಂತಹ ವಿಧಾನ, ಸುಲಭ ವಿಧಾನ. ಜೊತೆಗೆ ಎಲ್ಲೆಲ್ಲಿ ರಸ ಹೀರುವ ಕೀಟಗಳು ಕಾಣ್ತವೆ, ಅಂಟ್ಕೊಂಡಿದೆ ಅಂತ ನಿಮಗೆ ಮುಂಜಾಗ್ರತೆ, ಓ ಕೆಲವು ಏನ್ ಕರೆಗಳು ಆಲೆ ಇದನ್ನ ದಾಟಿ ಹೊಲಕ್ಕೆ ಹೋಗಿರ್ಬೋದು, ಅವಾಗ ಸಿಂಪಡಣೆ ಮಾಡಕ್ ಕೂಡ ನಿಮ್ಗೊಂದು ಅನುಕೂಲ ಆಗ್ತದೆ. ಹೌದು, ಈಗ ಸಿಂಪಡಣೆ ಮಾಡಬೇಕು ಅಂತಂದ್ರೆ ಇದಕ್ಕೂ ಕೂಡ ನಾನು ಹೇಳ್ದಂಗೆ ಈಗ ಅಸಿಪೇಟ್ ಅಂತ ಒಂದು ಕೀಟನಾಶಕ ಬರ್ತದೆ, 1 ಲೀಟರ್ನಿಗೆ 1 ಗ್ರಾಮ್ ಅದು ಪೌಡ್ರು. ಅಥವಾ ಡೈಮೆಥೈಲೇಟ್ 1 ಲೀಟರ್ನಿಗೆ 1.7 ಮಿಲಿ ಹಾಕ್ಬಿಟ್ಟು ಸಿಂಪಡಣೆ ಮಾಡಿದ್ರೆ ಈ ರಸ ಇರುವ ಕೀಟಗಳ ಪ್ರಾರಂಭಿಕ ಬಾಧೆ ನಿಯಂತ್ರಣ ಬರ್ತದೆ. ಇದು ಹೇನುಕರೆ. ಹೌದು, ಹೇನುಕರೆ. ತ್ರಿಪ್ಸಾಗು ನುಸಿ ಬಾಧನ ಕೂಡ ಮೆಣಸಿನಕಾಯಿಯನ್ನ ಬಾಧಿಸುತ್ತೆ. ಏನೆಲ್ಲ ಲಕ್ಷಣಗಳನ್ನ ಉಂಟು ಮಾಡುತ್ತೆ, ಇದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಯಾಕೆಂತಂದ್ರೆ ಮೆಣಸಿನಕಾಯಿನಲ್ಲಿ ಬಹಳ ಮುಖ್ಯವಾದ ಸಮಸ್ಯೆ ಅಂತಂದ್ರೆ ಇದೆ, ರೈತರಿಂದ ಮುದ್ರುಕುಡಿ ಅಂತ ಅಂತಾರೆ. ಈಗ ಎಲ್ಲ ಮುದ್ರಿಕೊಂಡ್ಬಿಡುತ್ತವೆ, ಹಾಗೆ ಹುಳನು ಕಾಣೋದಿಲ್ಲ, ಏನು ಕಾಣೋದಿಲ್ಲ. ಯಾಕೆಂದ್ರೆ ತ್ರಿಪ್ಸು ತುಂಬಾ ಸಣ್ಣದು, ನುಸಿ ಅದಕ್ಕಿಂತ ಸಣ್ಣದು. ಹಾಗೆ ಎಲ್ಲ ಎರಡು ಸೇರ್ಕೊಂಡು ರಸ ಇರಿದಾಗ ಒಂದು ಬಟ್ಲ ರೀತಿಯಾಗಿರ್ತವೆ ಎಲೆಗಳು, ಒಂದೊಂದು ಬಟ್ಲನ್ನ ಒಂದು ಉಲ್ಟಾ ಇಡದಾಗ ಯಾವತಿ ಕಾಣುತ್ತೆ, ಒಟ್ಟು ಎರಡು ಸೇರಿ ಎಲ್ಲ ಮುದ್ರಿಕೊಂಡ್ಬಿಡುತ್ತವೆ. ಆದ್ರಿಂದ ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ರೈತರು ಬಹಳ ಮುಖ್ಯವಾಗಿ ತಿಳ್ಕೊಬೇಕು ಅಂತ, ಇದೊಂದು ರೋಗ ಅಲ್ಲ. ರೈತರು ಕರೀತಾರೆ ನುಸಿ ಬಾಧೆ ಅಥವಾ ಮುದುಗುಡಿ ರೋಗ ಅಂತ. ಅದಕ್ಕೆ ಮಾಡಬೇಕು, 1-2 ಗಿಡಗಳು ಮುದುರ್ಕಾತಾ ಇದೆ ತಕ್ಷಣನೇ ಸಿಂಪಡಣೆ ಮಾಡಿದ್ರೆ ಇದನ್ನ ಬಹಳ ಸಮರ್ಪಕವಾಗಿ ನಿಯಂತ್ರಣ ಮಾಡಬಹುದು. ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ 2 ರೀತಿಯ ಒಂದು ಔಷಧಿ ಹೊಡಿಬೇಕಾಗ್ತದೆ, ಬರೀ ಕೀಟನಾಶಕ ಆಗೋದಿಲ್ಲ. ಈಗ ಥ್ರಿಪ್ಸ್ ಏನಿದೆ ಅದಕ್ಕೆ ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಹೌದು, ನುಸಿ ಅಂತ ಏನಿದೆ ಅದಕ್ಕೆ ನುಸಿ ನಾಶಕ ಅಂತಲೇ ಅದು ಬೇರೆ ಬರ್ತದೆ. ಈಗ ಉದಾಹರಣೆಗೆ ನುಸಿ ನಾಶಕ ಅಂತಂದ್ರೆ ಫೆನಜಾಕ್ವಿನ್ ಎಂಬ ಒಂದು ನುಸಿ ನಾಶಕ ಬರ್ತದೆ. ಇದನ್ನ 1 ಲೀಟರ್ನಿಗೆ 1.7 ಮಿಲಿ, ಅದ್ರ ಜೊತೆಗೆ ನೀವು ಅಸಿಪೇಟ್ ಹಾಕೋತೀನಿ ಅಂತಂದ್ರೆ 1 ಗ್ರಾಮ್. ಒಂದು ಕೀಟನಾಶಕ, ಒಂದು ನುಸಿ ನಾಶಕ, ಎರಡು ಮಿಶ್ರ ಮಾಡಿ ಮೊದಲು ಎಲೆ ತಳಭಾಗ ಕುಡಿಬೇಕು, ಆಮೇಲೆ ಮೇಲ್ಭಾಗ. ಮುದುರುಗುಡಿ ಅಂದ್ರೆ ಕುಡಿಭಾಗ ಚೆನ್ನಾಗಿ ಸಿಂಪಡಣೆ ಮಾಡಿದ್ರೆ ಇದು ಬಹಳ ಪರಿಣಾಮಕಾರಿಯಾಗಿ ನಿಯಂತ್ರಣವನ್ನ ಮಾಡಬಹುದು. ಒಂದು, ಆಮೇಲೆ ಥ್ರಿಪ್ಸ್ ಏನಿದೆ, ಥ್ರಿಪ್ಸ್ ಒಂದು ಜಮೀನಿನ ಜಮೀನಿಗೆ ಇವು ಹಾರೋಗ್ತವೆ, ನುಸಿ ಆಗಲ್ಲ, ಅವಕ್ಕೆ ರೆಕ್ಕೆ ಇಲ್ಲ, ಗಾಳಿ ಮುಖಾಂತರ ಬಂದು ಬೀಳ್ತವೆ. ಈಗ ಥ್ರಿಪ್ಸ್ ನಿಮ್ ಜಮೀನ್ ಬರಬಾರ್ದು, ಕಡಿಮೆ ಮಾಡಬೇಕು ಅಂತ ಏನ್ ಮಾಡಬೇಕು, ಈ ನಾಟಿ ಮಾಡಕ್ಕಿಂತ ಮೊದಲು, ಮೆಣಸಿನಕಾಯಿ ಗಿಡ ನಾಟಿ ಮಾಡಕ್ಕಿಂತ ಒಂದು ತಿಂಗಳ ಮೊದಲು ಬದುಗಳ ಸುತ್ತಲೂ ಇಲ್ಲ ಜೋಳ, ಗೋವಿನ ಜೋಳ ಅಥವಾ ಮುಸ್ಕಿನ ಜೋಳ ಅಂತ ನೋಡಿ, ಹೌದು, ಅದನ್ನ ಒತ್ತೊತ್ತೆ ಸುತ್ತಲೂ ಬಾರ್ಡರ್ ಹಾಕಬಿಡಿ, ಒಂಥರ ಬೇಲಿ ತರ. ಅವಾಗ ಏನಾಗ್ತದೆ, ಎಷ್ಟು ಸಾಲ ಹಾಕ್ಬೇಕು? 1-2 ಸಾಲ ಹಾಕ್ಬೇಕಾಗುತ್ತೆ. ಒಳ್ಳೆ ಪ್ರಶ್ನೆ. 2 ಸಾಲ ಹಾಕಿ ಸುತ್ತಲೂ ಬದುಗಳು ಸುತ್ತಲೂ ಹಾಕ್ಬಿಡಿ, ಒಳಗಡೆ ಮೆಣಸಿನಕಾಯಿ ಗಿಡ ಇರಲಿ. 2 ಸಾಲ ಹಾಕ್ದಾಗ ಏನಾಗುತ್ತೆ ಅಂತಂದ್ರೆ ಟ್ರಿಪ್ಸ್ ಗಳಿಗೆ ಅದು ಅಡಚಣೆ ಆಗ್ತದೆ. ಹಾರಿ ಬರಕಾಗದು. ಹೌದು, ಸರಾಗವಾಗಿ ಹಾರಿ ಮೆಣಸಿನ ಗಿಡ ಬರಕಾಗದಿಲ್ಲ. ಇದರಿಂದಲೂ ಕೂಡ ಒಂದು 20 ಭಾಗ ನಾವು ಈ ಒಂದು ಟ್ರಿಪ್ಸ್ ಬಾಧೆಯನ್ನ ನಿಯಂತ್ರಣ ಮಾಡಬಹುದು. ಆಮೇಲೆ ಈ ಟ್ರಿಪ್ಸ್ ಇನ್ನೊಂದು ಒಂದು ಬಲೆಗೆ ಆಕರ್ಷಣೆ ಆಗ್ತವೆ. ನಾನು ಹೆಂಗೆ ಏನ್ ಕರೆಗೆ ಹೇಳ್ದೆ ಅದೇ ರೀತಿ ಇದಕ್ಕೆ ನೀಲಿ ಅಂಟು ಬಲೆ. ಓಹೋ, ನೀಲಿ ಅಂಟು. ನೀಲಿ ನೀಲಿದು ಅದಕ್ಕೆ ಇದೇ ರೀತಿ ಒಂದು ಅಂದ್ರೆ ಬಾಟ್ಲಿಗಳು ತಗೊಂಡು ಅಥವಾ ಡಬ್ಬ ತಗೊಂಡು ನೀಲಿ ಬಣ್ಣವನ್ನು ಬಳಿದು ಒಣಗಿಸಾದ್ಮೇಲೆ ಅದನ್ನು ಕೂಡ ಬದಿಗಳ ಸುತ್ತಲೂ ಹಾಕಿ ಅದಕ್ಕೆ ಸ್ವಲ್ಪ ಗ್ರೀಸು ಅಥವಾ ಅಂಟನ್ನ ಬಳಿದ್ರೆ ಟ್ರಿಪ್ಸ್ ಗಳೆಲ್ಲ ಬಂದು ಅಂಟ್ಕೋತವೆ. ಇದು ನೀಲಿ ಬಣ್ಣ ಹೇಳಿದ್ರಿ ತಾವು. ನೀಲಿಯಲ್ಲಿ ನಾವು ಬೇರೆ ಬೇರೆ ತರಹದ ಬಣ್ಣಗಳನ್ನು ನೋಡ್ತೀವಿ. ಹೆಚ್ಚು ಪರಿಣಾಮಕಾರಿ ಆಗ್ತಕ್ಕಂಥದ್ದು ಯಾವ ನೀಲಿ? ಅದು ಉತ್ತಮವಾದಂತ ಪ್ರಶ್ನೆ. ಆಕಾಶ ನೀಲಿಯಲ್ಲಿ ಸ್ವಲ್ಪ ಕಡು ಆಗಿರ್ಬೇಕು. ಕಡು ಬಣ್ಣ ಅಂತಂದ್ರೆ ಹೆಚ್ಚಿನ ಒಂದು ಸಾಂದ್ರತೆ ಇರುವಂತ ಒಂದು ಆಕಾಶ ನೀಲಿ ಬಣ್ಣ ಬಹಳ ಆಕರ್ಷಣೆ ಆಗುತ್ತೆ. ಇದನ್ನ ಮಾಡಿದ್ರೆ ಖಂಡಿತವಾಗೂ ನೀವು ಯಾವ್ದೇ ಬೆಳೆ ಮಾಡಿ ಟ್ರಿಪ್ ಸಮಸ್ಯೆ ಇರೋಂತ ಎಲ್ಲಿ ಯಾವ್ದು ಬೆಳೆ ಮಾಡಬಹುದು ಸಣ್ಣ ಗಿಡದಾಗ ಮಾಡಬೇಕು. ಆಮೇಲೆ ಏನ್ ಕರೆಗೆ ಸಣ್ಣ ಗಿಡದಾಗಲೇ ಮಾಡಬೇಕು. ಇದು ಮಾಡಿದ್ರೆ ಒಂದು ಉಪಯುಕ್ತವಾದಂತ ವಿಧಾನ. ಕಾಯಿ ಕೊರಕವೂ ಕೂಡ ಮೆಣಸಿನಕಾಯಿಯನ್ನ ಅತ್ಯಂತ ಹೆಚ್ಚು ಬಾಧಿಸುತ್ತೆ. ಅದು ನಾವು ಮಾರುಕಟ್ಟೆನಲ್ಲಿ ನೋಡ್ತೀವಿ, ಅನೇಕ ಮೆಣಸಿನ ಕಾಯಿಗಳನ್ನ ಕೊರೆದಿರುತ್ತೆ. ಕೊರತೆಕ್ಕೊಳಗಾದಂತ ಮೆಣಸಿನಕಾಯಿ ಕರಗದಲ್ದನೆ ಬೇರೆಯವನ್ನು ಕೂಡ ಕರಗಿಸ್ತಕ್ಕಂತ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಕಾಯಿ ಕೊರಕ ಹೇಗೆ ಬರುತ್ತೆ, ಅದರ ನಿರ್ವಹಣೆಯನ್ನ ಹೇಗೆ ಮಾಡುವಂತದ್ದು? ಮೆಣಸಿನಕಾಯಿನಲ್ಲಿ ಬಹಳ ಮುಖ್ಯ ಸಮಸ್ಯೆ ಅಂದ್ರೆ ಇವನ್ ಹೇಗೋ ಬೇರೆಯವನ್ನೆಲ್ಲ ನಿರ್ವಹಣೆ ಮಾಡಬಹುದು. ಹೌದು, ಕಾಯಿ ಕೊರಕ ಒಂದ್ಸಾರಿ ಬಂತು ಅಂತಂದ್ರೆ ರೈತ ಬಾಂಧವರು ದಯವಿಟ್ಟು ಗಮನ ಇಟ್ಕೊಳ್ಳಿ, ನೀವು ಏನೇ ಸಿಂಪಡಣೆ ಮಾಡಿದ್ರು ಕೂಡ ಹುಳ ಸಾಯೋದಿಲ್ಲ. ಓಹೋ, ಕಾರಣ ಏನಪ್ಪ ಅಂತಂದ್ರೆ ಹುಳ ಒಳಗಡೆ ಸೇರ್ಕೊಂಡು ತಿಂತಾ ಇರ್ತದೆ. ಹಾಗಾಗಿ ನೀವು ಹೊಡೆಯಂತ ಎಲ್ಲಾ ಕೀಟಗಳು ಕೂಡ ಸ್ಪರ್ಶ ಕೀಟನಾಶಕಗಳು. ಅಂದ್ರೆ ಎಲ್ಲಿ ಹೊಡಿತೀರಿ ಹುಳ ಅದ್ರ ಮೇಲೆ ಹರಿದಾಡ್ಬೇಕು, ಇಲ್ಲ ಹುಳದ ಮೈ ಮೇಲೆ ಬಿಡ್ಬೇಕು. ನಾವು ಹೊಡೆಯಂತ ಏನಿದೆ ಹುಳ ಒಳಗಿರ್ತದೆ ಹೊಡಿತಾ ಇರ್ತೀರಿ, ಅದನ್ನ ನಾವು ಹೆಚ್ಚಿನ ಕೀಟನಾಶಕದ ಅಂಶನ ಇರ್ತದೆ ಹೊರತು ಹುಳಕ್ಕೆ ಏನು ಆಗ್ತಾ ಇಲ್ಲ. ಅದರಿಂದ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸಿಂಪಡಣೆ ಮಾಡಬೇಕು. ಪ್ರಾರಂಭಿಕ ಹಂತದ ಏನು ಈಗ ಹೂವಾಗಿದೆ ಸಣ್ಣ ಸಣ್ಣ ಚೊಟ್ಟುಗಳು ಬರ್ತಾ ಇದಾವೆ, ಅವಾಗೊಂದು ಸಿಂಪಡಣೆ ಮಾಡ್ಕೊಳ್ಳಿ. ಅವಾಗ ಏನಾಗ್ತದೆ ಕೀಟನಾಶಕಗಳು ಹೊಡೆದ್ರಾಗ ಸ್ವಲ್ಪ ಇನ್ನೂ ಬೆಳವಣಿಗೆ ಆಗ್ತಾ ಇರ್ತದೆ, ಬೆಳವಣಿಗೆ ಕಾಯಿ ಆಗಿ ನಂತರ ನಾವು ಕೀಳುವಾಗ ಕೀಟನಾಶಕದ ಅಂಶ ಇರೋದಿಲ್ಲ. ನೀವೇ ಮಾಡಿ ಚೆನ್ನಾಗಿ ಬೆಳವಣಿಗೆ ಆಗಿರ್ತದೆ, ಅದ್ರ ಔಷಧಿ ಹೊಡಿತೀರಿ, ಮಾರಾಟ ಮಾಡಿದಾಗ ಅದ್ಮೇಲೆಲ್ಲ ಹಾಗಾಗಿ ಇರ್ತದೆ. ಅದರಿಂದ ಒಂದು ಮಾರುಕಟ್ಟೆನಲ್ಲಿ ಯಾರು ಪ್ರಜ್ಞಾವಂತ ಬಳಕೆದಾರ ಏನಿರ್ತಾರೆ ಅದನ್ನು ತಗೊಳ್ಳೋದಿಲ್ಲ ಒಂದು. ಆಮೇಲೆ ಕೀಟನಾಶಕವನ್ನು ಅತಿಯಾಗಿ ಬಳಸ್ತಿರೋ ಹೊರತು ಹುಳ ಸಾಯೋದಿಲ್ಲ. ಆದ್ರಿಂದ ಬಹಳ ಮುಖ್ಯವಾದಂತ ಅಂಶಗಳು ಏನ್ ಮಾಡ್ಬೇಕು ರೈತರು ಅಂತಂದ್ರೆ ಎರಡು ರೀತಿ ಕಾಯಿ ಕೊರಕ ಬರ್ತವೆ. ಒಂದು ಹೆಲಿಕೋವರ್ಪ ಅಂತ ಅನ್ಬಿಟ್ಟು, ಇನ್ನೊಂದು ಸ್ಪೋಡಾಪ್ಟರ್ ಅಂತ ರಬ್ಬರ್ ಹುಳು ಅಂತಾರೆ. ಈಗ ಏನ್ ಮಾಡ್ಬೇಕು, ನೀವು ನಾಟಿ ಮಾಡ್ತಿರಲ್ಲ ಮೆಣಸಿನಕಾಯಿ, ನಾಟಿ ಮಾಡುವಾಗ ಒಂದು 15 ದಿನ 20 ದಿನ ಮೊದಲು ಚೆಂಡುವನ 16 ಸಾಲಿಗೆ 1 ಸಾಲಂಗೆ ನಾಟಿ ಮಾಡ್ಬಿಡಿ. ಮೆಣಸಿನಕಾಯಿ ಗಿಡದಲ್ಲಿ ಚೆಂಡು ಆಗ ಏನಾಗ್ತದೆ, ಮೆಣಸಿನಕಾಯಿ ಬರುವಂತಹ ಒಂದು ಕಾಯಿ ಕೊರಕ ಉದಾಹರಣೆಗೆ ಹೆಲಿಕೋರ್ಪ ಅಂತ ಹೇಳ್ತೀನಿ, ಅದು ಇನ್ನೇನು ಮೆಣಸಿನಕಾಯಿ ಗಿಡದಲ್ಲಿ ಮೊಟ್ಟೆ ಇಡಬೇಕು ಅನ್ನುವಾಗ ಚೆಂಡುವಿನ ಹೂವಿನ ಹೂವಿಗೆ ಆಕರ್ಷಣೆ ಆಗ್ತದೆ, ಪ್ರಾರಂಭ ಆಗುತ್ತದೆ ಆಕರ್ಷಣೆ. ಅದರಿಂದ ನೀವು ಯಾವಾಗಲೂ ಹೂವು ಪ್ರಾರಂಭ ಆಗ್ಬೇಕು ಆ ರೀತಿ 1 ತಿಂಗಳ ಮೊದಲೇ ನೀವು ನಾಟಿ ಮಾಡಿದ್ರೆ ಚೆಂಡು ಹೂವನ್ನ ಈ ಒಂದು ಹುಳುಗಳ ಬಾಧೆಯನ್ನು ಕಡಿಮೆ ಮಾಡಬಹುದು. ಎರಡನೇದಾಗಿ ಲಿಂಗಾಕರ್ಷಕ ಬಲೆ ಅಂತಾರೆ, ಇದ್ರ ಪೆಸ್ಟ್ ಕಂಟ್ರೋಲ್ ಇಂಡಿಯಾ ಲಿಮಿಟೆಡ್ ಅವರು ಇವತ್ತವರೆಗೂ ಮಾರಾಟ ಮಾಡ್ತಾ ಸಿಗ್ತದೆ. ಲಿಂಗಾಕರ್ಷಕ ಬಲೆ ಏನ್ ಮಾಡಬೇಕು, 1 ಎಕರೆಗೆ 4x5 ಬುಡದಿಂದ ಅಂದ್ರೆ ಬೆಳೆಯಿಂದ ಒಂದು 1 ಅಡಿ ಎತ್ತರದಲ್ಲಿ ಅಲ್ಲಲ್ಲಿ ನೆಟ್ಟರೆ ಗಂಡು ಪತಂಗಗಳು ಆ ಒಂದು ಬಲೆಯಲ್ಲಿ ಬಿದ್ದು ನಾಶ ಆಗ್ತವೆ. ಗಂಡು ಪತಂಗಗಳು ಬಿದ್ದು ನಮ್ಗೆ ಏನ್ ಅನುಕೂಲ ಅಂತಂದ್ರೆ, ಒಂದು ಸಾರಿ ಮೊಟ್ಟೆ ಇಡಬೇಕು ಅಂತಂದ್ರೆ ಗಂಡು ಪತಂಗ ಹೆಣ್ಣು ಪತಂಗ ಸೇರಿ ಒಂದು 200 ಮೊಟ್ಟೆ ಇರುತ್ತೆ. ಮತ್ತೆ 200 ಮೊಟ್ಟೆ ಇಟ್ಟಾದ್ಮೇಲೆ ಮತ್ತೊಂದು 3-4 ದಿನ ಆದ್ಮೇಲೆ ಮತ್ತೆ ಗಂಡು ಹೆಣ್ಣು ಸೇರ್ಬೇಕು, ಅವು ಮೊಟ್ಟೆ ಇಡುತ್ತೆ ಮತ್ತೆ ಇಡುತ್ತೆ. ನಾವು ಈ ಗಂಡು ಪತಂಗವನ್ನು ಆಕರ್ಷಣೆ ಮಾಡಿ ಇರೋಳು ಬೀಳ್ಸೋದು ಏನಾಗುತ್ತೆ ಅಂತಂದ್ರೆ ಮುಂದೆ ಸಂತಾನೋತ್ಪತ್ತಿ ಆಗೋದಿಲ್ಲ. ಸೊ ಇದರಿಂದ ಒಂದು ಅನುಕೂಲ ಇದೆ. ಜೊತೆಗೆ ಯಾವ ಗಂಡು ಪತಂಗ ಆ ಬಲಲ್ಲಿ ಬಿದ್ದಿರ್ತಾವಲ್ಲ ಅವಾಗ ನಮ್ಗೇನ್ ಗೊತ್ತಾಗುತ್ತೆ, ಹುಳುಗಳ ಚಟುವಟಿಕೆ ಇದೆ ಮೊಟ್ಟೆ ಇರ್ತದೆ ಅಂತ ಕೂಡ ನಮ್ಗೆ ಒಂದು ಅನುಕೂಲ ಆಗ್ತದೆ. ಸೊ ಇವೆಲ್ಲ ಮಾಡ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಈ ರಬ್ಬರ್ ಹುಳು ಅಂತೀವಲ್ಲ, ಇದು ಸಮಸ್ಯೆ ರೈತರಿಗೆ ಗೊತ್ತಿದೆ. ಇದು ಸಾಮಾನ್ಯವಾಗಿ ಇದಕ್ಕೂ ಮೋಹಕ ಬಲೆ ಇದೆ ಹಾಕ್ಬಹುದು. ಆಮೇಲೆ ಇದು ಸಾಮಾನ್ಯವಾಗಿ ಹರಳು ಬೆಳೆ ಏನಿದೆ ಕ್ಯಾಸ್ಟರ್ ಅಂತ ವೈಜ್ಞಾನಿಕ ಏನ್ ಕರಿತೀವಿ ನೋಡಿ ಹರಳು, ಅದನ್ನ ಈ ಒಂದು ಬದುಗಳಲ್ಲಿ ಬೆಳೆದ್ರೆ ಈ ಒಂದು ಪತಂಗ ಹರಳು ಬೆಳೆಗೆ ಆಕರ್ಷಣೆಗೊಂಡು ಅಗಲವಾದ ಎಲೆಗಳು ಇಷ್ಟ ಇದಕ್ಕೆ ಅಲ್ಲೋ ಮೊಟ್ಟೆ ಇಡುತ್ತೆ. ಅವಾಗ ನಿಮ್ಗೆ ಇಲ್ಲಿ ಆಗುವಂತ ಹಾನಿ ಕಡಿಮೆ ಆದಂಗೆ ಕಡಿಮೆ ಆಗುತ್ತೆ. ಎಲ್ಲ ವಿಧಾನ ಮಾಡ್ಕೊಳ್ಳಿ. ಸಿಂಪಡಣೆ ಮಾಡುವಾಗ ನೀವು ದಯವಿಟ್ಟು ಕೀಟನಾಶಕವನ್ನು ಆಯ್ಕೆ ಮಾಡ್ಕೊಳ್ಳಿ. ಉದಾಹರಣೆಗೆ ಲ್ಯಾಮ್ಡಾ ಸಹ ಹೇಳತ್ರಿನ್ 1 ಲೀಟರ್ ನೀರಿಗೆ 1 ಮಿಲಿ ಆಯ್ತಾ. ಇದಾದ ನಂತರ ನೀವು ಇನ್ನೊಂದು ಹೊಡಿಬೇಕು ಅಂತಂದ್ರೆ ಈಗ ಸ್ಪೈನಸ್ ಹಾರ್ಡ್ ಅಂತ ಬರ್ತದೆ, ಅದು ಒಂದು ಲೀಟರ್ ಸೊನ್ನೆ ಪಾಯಿಂಟ್ ಎರಡು ಮಿಲಿ ಅಷ್ಟೇ, ಜಾಸ್ತಿ ಹೊಡೆಯಂಗಿಲ್ಲ, ಯಾಕೆಂದ್ರೆ ತುಂಬಾ ದುಬಾರಿ ಈ ಒಂದು ಎರಡು. ಆಮೇಲೆ ಕೆಲವು ಸಂದರ್ಭದಲ್ಲಿ ಫ್ಲೋರಾಂಟ್ರಿನಲ್ಲಿ ಪ್ರೋಲ್ ಅಂತ ಒಂದು ಔಷಧ ಸಿಗ್ತದೆ, ಅದು ಕೇವಲ ಸೊನ್ನೆ ಪಾಯಿಂಟ್ ಮೂರು ಮಿಲಿ ಅಷ್ಟೇ. ಇವನ್ನ ಹೊಡ್ಕೊಂಡ್ರೆ ಒಂದು ಅಥವಾ ಎರಡು ಸಿಂಪಡಣೆ ಹೊಡ್ಕೊಂಡ್ರೆ ಸಾಕು. ಮತ್ತೆ ಮತ್ತೆ ಸಿಂಪಡಣೆ ಹೊಡೆದ್ರೆ ನಿಮ್ಗೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ. ಹುಳ ಅಲ್ಲೊಂದು ಬಾಧೆ ಇರ್ತವೆ, ನೀವು ಕಟ ಮಾಡುವಾಗ ಎಲ್ಲಿ ಬಾಧೆ ಇದೆ ಅಂತ ಒಂದು ಆಯ್ಕೆ ಆರಿಸಿ ಒಂದು ಚೀಲಕ್ಕೆ ಹಾಕಿ ಅದನ್ನ ನಾಶ ಮಾಡಿ. ಇದು ಅತ್ಯಂತ ಉತ್ತಮವಾದಂತ ವಿಧಾನ, ಮತ್ತೆ ಖರ್ಚು ಕಡಿಮೆ ಆಗ್ತದೆ, ಆಮೇಲೆ ಹುಳ ನಿಯಂತ್ರಣ ನಿಮಗೆ ಖಾತ್ರಿ ಆಗ್ತದೆ. ಔಷಧಿ ಹೊಡೆದ್ರೆ ಅಷ್ಟು ಸಮಂಜಸವಾಗಿ ನಿಯಂತ್ರಣ ಆಗೋದಿಲ್ಲ. ತಾವಾಗ್ಲೇ ಆರಂಭದಲ್ಲಿ ಹೇಳಿದ್ರಿ ಈ ಸಕಲೇಶ್ಪುರ ಮತ್ತೆ ಅರಕಲಗೂಡು ಆಲೂರು ಈ ಭಾಗದಲ್ಲೆಲ್ಲ ಮೆಣಸಿನಕಾಯಿನ ಪ್ರತಿ ವರ್ಷನೂ ಕೂಡ ಬೆಳೀತಾರೆ. ಮುಂಗಾರಿನಲ್ಲಿ ಭತ್ತ ನಾಟಿ ಮಾಡ್ತಾರೆ, ಭತ್ತ ಕಟಾವಾದ ತಕ್ಷಣ ಮೆಣಸಿನ ಗಿಡ ಅಂತ ಅಂದ್ರೆ ಆಲ್ಮೋಸ್ಟ್ ಕಟಾವಾಗಿಂತ ಮೊದ್ಲೇನೆ ಅವರು ಒಗ್ಗ ಹಾಕಬಿಟ್ಟಿರ್ತಾರೆ. ಕಟಾವಾಗ ಒಂದು 15-20 ದಿವಸಕ್ಕೆ ಅದರ ನಾಟಿಯನ್ನು ಕೂಡ ಮಾಡ್ತಾರೆ. ಈ ಕೊಡಗಿನ ಕೆಲವು ಭಾಗಗಳಲ್ಲೂ ಕೂಡ ಇದನ್ನ ಮಾಡ್ತಾರೆ. ಹೀಗೆ ಪ್ರತಿ ವರ್ಷವೂ ಕೂಡ ಒಂದೇ ತಾಕಿನಲ್ಲಿ ಈ ಮೆಣಸಿನಕಾಯಿ ಬೆಳೆಯೋದ್ರಿಂದ ಏನು ಸಮಸ್ಯೆ ಆಗೋದಿಲ್ವಾ? ಈ ಕೆಲವು ಕೀಟಗಳು ಆ ಒಂದು ಹಂಗಾಮಿಗೆ ರೆಡಿ ಇರ್ತಾವು. ಯಾವ ಬೆಳೆ ಹಾಕ್ತಿರಿ ಅವಕ್ಕೆ ಅದನ್ನು ಬಂದ್ಬಿಡ್ತವೆ. ಮತ್ತೆ ಅಕ್ಕಪಕ್ಕದಲ್ಲಿ ಬೇರೆ ಆಸರೆ ಬೆಳೆಗಳಿರ್ತವೆ, ಆಸರೆ ಬೆಳೆ ಇರ್ಬೋದು ಅಥವಾ ಆಸರೆ ಕಳೆ ಇರ್ಬೋದು, ಅಲ್ಲಿ ಉತ್ಪತ್ತಿ ಆಗ್ತಾ ಇರ್ತವೆ. ಯಾವಾಗ ನೀವು ಆ ಒಂದು ಬೆಳೆ ಹಾಕ್ತಿರಿ ಅವಾಗ ಅಲ್ಲಿಂದ ಅವು ದಾಳಿ ಮಾಡ್ತವೆ. ಅದರಿಂದ ಬೆಳೆ ಪರಿವರ್ತನೆ ಮಾಡ್ಕೊಳ್ಳೋದು ಉತ್ತಮ. ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಒಂದು ರೇಟ್ ಇದೆ, ನಾವು ಅದನ್ನೇ ಬೆಳಿಬೇಕು, ಅದು ಬಿಟ್ಟರೆ ಬೇರೆ ಯಾವ್ದು ನಮಗೆ ಸುಲಭ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಇವೆಲ್ಲ ಮುಂಜಾಗ್ರತೆ ಕ್ರಮಗಳು. ಕೀಟಗಳನ್ನ ಸಮಗ್ರವಾಗಿ ಯಾವ ರೀತಿ ನಿರ್ವಹಣೆ ಮಾಡಬಹುದು, ಕೀಟನಾಶಕವನ್ನು ಎಷ್ಟು ಕಡಿಮೆ ಮಾಡಬಹುದು, ಇವೆಲ್ಲ ತಿಳ್ಕೊಂಡ್ರೆ ಖಂಡಿತವಾಗೂ ನಾವು ಬೆಳೆಯನ್ನ ಬೆಳಿಬಹುದು. ಆದ್ರೆ ಈ ಭೂಮಿ ಕೊಡುವಂತ ಒಂದು ಕೊಟ್ಟಿಗೆ ಗೊಬ್ಬರ ಏನಿದೆ, ಇತರ ಒಂದು ಲಘು ಪೋಷಕಾಂಶಗಳು ಇದನ್ನ ಕೊಟ್ಟರೆ ಗಿಡ ಸದೃಢವಾಗಿ ಬೆಳೆದು ಒಳ್ಳೆ ಇಳುವರಿ ತಗೋಬಹುದು. ಈ ಅಲ್ಲಲ್ಲಿ ಹಳದಿ ಮತ್ತೆ ನೀಲಿಯ ಟ್ರಾಪ್ ಗಳನ್ನ ಬಳಕೆಯನ್ನ ಮಾಡಬೇಕು ಅಂತೇಳಿ ಹೇಳಿದ್ರಿ. ಬಾಟಲ್ಗೋ ಅಥವಾ ಕೆಲವು ಬೋರ್ಡ್ ತರದನ್ನ ಹಳದಿ ಬಣ್ಣದ್ದು ಮಾಡಿ ಅಥವಾ ನೀಲಿ ಬಣ್ಣದನ್ನು ಮಾಡಿ ಅದಕ್ಕೆ ಗ್ರೀಸ್ ಅಥವಾ ಕೈ ಎಣ್ಣೆಯನ್ನ ಸವರ್ಬೇಕು ಅಂತ ಹೇಳಿದ್ರಿ. ಇದನ್ನ ಎಷ್ಟು ದಿವಸಗಳಿಗೊಮ್ಮೆ ನಿರ್ವಹಣೆಯನ್ನ ಮಾಡ್ತಾ ಇರಬೇಕು? ಇದು ಬಹಳ ಉತ್ತಮವಾದಂತ ಪ್ರಶ್ನೆ. ಯಾಕೆಂದ್ರೆ ನೀವು ಪ್ರಾರಂಭಿಕ ಹಂತಲ್ಲಿ ತಯಾರಿ ಮಾಡಿ ಒಂಥರ ಇಟ್ಬಿಡಿ ಸಾಕು. ಆಮೇಲೆ ಹೇನ್ ಕರೆಗಳು ಅಥವಾ ಥ್ರಿಪ್ಸ್ಗಳು ಹೆಚ್ಚಿಗೆ ಬರ್ತಾ ಇದೀವಿ ಸಂದರ್ಭದಲ್ಲಿ ಅದನ್ನ ಒರೆಸಿಬಿಟ್ಟು ಮತ್ತೆ ಬಟ್ಟೆ ಸಾಕು, ಒರೆಸಿಬಿಟ್ಟು ಮತ್ತೆ ನೀವು ಹರಳೆಣ್ಣೆನೋ ಅಥವಾ ಗ್ರೀಸ್ ಅನ್ನ ಮತ್ತೆ ಬೆಳೆದ್ರೆ ಸಾಕು ಅಷ್ಟೇ. ಆಮೇಲೆ ಇದೆಲ್ಲ ಆದ್ಮೇಲೆ ಹಂಗಾಮ್ ಮುಗಿದ್ಮೇಲೆ ಎತ್ತಿಡಿ, ಮತ್ತೆ ಮುಂದಿನ ಹಂಗಾಮಿಗೆ ಬಳಸ್ಕೋಬಹುದು, ಬಳಕೆಯನ್ನು ಮಾಡ್ಕೋಬಹುದು. ಹೌದು, ಅವಾಗ ಏನಾದ್ರೂ ಪೇಂಟ್ ಬೇಕೋ ಬೇಡವೋ ನೋಡ್ಕೊಂಡು ಬಳಸ್ಕೋಬಹುದು. ಇದಿಷ್ಟು ಮೆಣಸಿನಕಾಯಿಯನ್ನ ಬಾಧಿಸ್ತಕ್ಕಂತಹ ಕೀಟಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತ ವಿಚಾರ. ಇದುವರೆಗೆ ಮೆಣಸಿನಕಾಯಿ ಮತ್ತು ಕೋಸಿನ ಜಾತಿಯ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳ ಸಮಗ್ರ ನಿರ್ವಹಣೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನ ಕೇಳಿದಿರಿ. ರೈತ ಬಾಂಧವರೇ, ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुए। आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई